ನಾವು 8-10 ಪಚ್ಚಬಾಳೆ ಹಾಕ್ಬಿಟ್ರೆ ಅದ್ರ ಎಲೆಗಳು ನಾವು ನೋಡಿದೀವಿ ಬಹಳ ಅಗಲ ಬಹಳ ಉದ್ದ ಬರ್ತವೆ, ಅವಾಗ ಅದು ತುಂಬಾ ಡೆನ್ಸ್ ಆಗುತ್ತೆ, ಅದಕ್ಕೆ ಬಿಸಿಲು ಕಿರಣಗಳು ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ಶ್ರೀಮತಿಯವರು ಅವ್ರದೇ ಅದರ ಪರ್ಮಾಕಲ್ಚರ್ದು ಏನು ಅವ್ರ ನಾಲೆಡ್ಜ್ ಇದೆ ಅದ್ರ ಬೇಸಿಸ್ ಮೇಲೆ ಒಂದರಲ್ಲಿ 6 ಇದೆ, ಒಂದರಲ್ಲಿ 7 ಇದೆ, ಒಂದರಲ್ಲಿ 5 ಇದೆ, ಈ ತರ ಅವರು ಡಿಸೈನ್ ಮಾಡ್ತಾ ಬೆಳ್ಕೊಂಡು ಬಂದಿದ್ದಾರೆ. ಈ ಬಾಳೆ ಈಗ ಮನೆ ಬಳಕೆಗೆ ಮಾತ್ರ ಮಾಡ್ಕೊಂಡಿರೋ ಅಥವಾ ಮಾರಾಟವನ್ನು ಕೂಡ ಮಾಡ್ತೀವಿ? ಈ ವಿಶೇಷ ಜಾತಿಗಳನ್ನ ಈಗ ಸದ್ಯಕ್ಕೆ ಮನೆ ಬಳಕೆಗೆ ನಾವು ಅದನ್ನು ಕಲೆಕ್ಟ್ ಮಾಡಿ ಅದರ ಗೆಡ್ಡೆಗಳನ್ನ ಜಾಸ್ತಿ ಮಾಡ್ಕೊತಾ ಇದೀವಿ. ಏಲಕ್ಕಿ ಬಾಳೆ ಮತ್ತೆ ನಮ್ಮ ಪಚ್ಚಬಾಳೆನ ಜೀನೈನ್ ಅಂತ ಕರಿತೀವಲ್ಲ, ಆ ಪಚ್ಚಬಾಳೆನ ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡಿದೀವಿ. ಯಾಕಂದ್ರೆ ಸಾವಯವ ಕೃಷಿ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ತುಂಬಾ ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಗಿದೆ. ಬಂದವರೆಲ್ಲ ಕೇಳ್ತಾರೆ ನಮಗೆ ಬಾಳೆಹಣ್ಣು ಕೊಡ್ರಿ, ಬಾಳೆಗೊನೆ ಕೊಡ್ರಿ, ಸಾವಯವ ಕೃಷಿಯದ್ದು ಅಂತ. ಹಾಗಾಗಿ ಅದನ್ನು ಸ್ವಲ್ಪ ಕಮರ್ಷಿಯಲ್ನ ಮಾಡಿದೀವಿ. ಇವಾಗ ಸಣ್ಣ ಪ್ರಮಾಣದಲ್ಲಿ 3 ಮೇಕೆಗಳನ್ನ ಸಾಕಣಿದ್ದೀನಿ ಅಂತ ಹೇಳಿದ್ರಿ, ಏನು ಉಪಯೋಗ ಇದರಿಂದ? ಉಪಯೋಗ ಇನ್ನು ಅದರಿಂದ ನಾವೇನು ಉಪಯೋಗ ಪಡ್ಕೊಂಡಿಲ್ಲ. ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಡಿಕೆನ ನಾನು ಹೇಳಿದೆ ಜೀರೋ ಕಲ್ಟಿವೇಷನ್ ಮಾಡಿದ್ದೀವಿ ಅಂತ, ಅದ್ರ ಮಧ್ಯೆ ಬೇಲಿ ಮೆಂತೆಯನ್ನು ಬೆಳ್ಕೊಂಡಿದ್ದೀವಿ, ಅವುಗಳ ಮೇವನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು ಹಾಳಾಗದೇ ಇರೋ ಥರ. ಎರಡನೇದು ನಮಗೆ ಸ್ವಲ್ಪ ಒಂದು ಸಣ್ಣ ಮಟ್ಟದ ಸಣ್ಣ ಪ್ರಮಾಣದ ಗೊಬ್ಬರ ಸಿಗುತ್ತೆ ಅದರಿಂದ. ಜೊತೆಗೆ ನಾವು ಸಮಗ್ರ ಕೃಷಿ ಮಾಡಬೇಕು ಅಂತಂದರೆ ರೈತರಿಗೆ ಬೇಕಾಗಿರುವಂಥ ಸಾಕು ಪ್ರಾಣಿಗಳು ಏನೇನಿದ್ದಾವೆ ಅದೆಲ್ಲದನ್ನು ಸಾಕೋದು, ಜೊತೆಗೆ ನಮ್ಗೆ ಒಂದು ಸಮಯದ ಟೈಮ್ ಪಾಸ್ ಕೂಡ ಆಗುತ್ತೆ ನಮ್ಮಿಬ್ರಿಗೂ. ನಮಗೇನಾದರೂ ಆಚೆಯಿಂದ ಹೋಗಿ ಬಂದರೆ, ನಮಗೇನಾದರೂ ಕೆಲಸ ಮಾಡ್ಕೊಂಡು ಬಂದರೆ ಆ ಪ್ರಾಣಿಗಳ ಜೊತೆ ಇರೋದೇ ಒಂದು ನಮಗೆ ಒಂದು ಸ್ಟ್ರೆಸ್ ಫ್ರೀ ಅಂತ ಅನಿಸುತ್ತೆ. ಹಾಗಾಗಿ ನಾವು ಮೇಕೆಗಳನ್ನ ಸಾಕೋಣ, ಇನ್ನು ಮುಂದಿನ ದಿನಗಳಲ್ಲಿ ಅದರ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳೋಣ ಅಂತೇಳಿ 2 ಆಡು ಮರಿಗಳು 1 ವಾತ, ಸೊ ಹಾಗೆ 3 ಸಾಕೊಂಡಿದ್ದೀವಿ. ಇವಾಗ 3 ಕೂಡ ಸಾಕೊಂಡಿದ್ದೀರಾ? ಅಲ್ಲಿ ಸಾಕಷ್ಟು ಏನು ನಿಮ್ಮ ಜಮೀನಲ್ಲೇ ಬೆಳೆಯುತ್ತೋ, ಕಳೆ ಇರ್ಬೋದು, ಗಿಡ ಇರ್ಬೋದು, ಸೊಪ್ಪಿರ್ಬೋದು, ಅದರಲ್ಲೇ ಅದನ್ನ ಅದರ ಸಾಕಾಣಿಕೆ ಕೂಡ ಆಗೋಗುತ್ತೆ. ಅರಣ್ಯ ಕೃಷಿ ಮಾಡಿದೀವಲ್ಲ, ಅದರಲ್ಲಿ ಸ್ವಲ್ಪ ಮರಗಳದು ಈ ಹೊಳೆ ಮತ್ತಿ ಎಲೆಗಳು, ತಾರೆ ಎಲೆಗಳು, ಹೆಬ್ಬೇವಿನ ಎಲೆಗಳು, ಅದನ್ನ ನಾವು ಹೆಂಗಿದ್ರು ಸ್ಪ್ರೂನ್ ಮಾಡ್ಬೇಕಲ್ಲ, ಕೊಂಬೆಗಳನ್ನ ಸರುತ್ತೀವಲ್ಲ ಅದೇ ಎಲೆಗಳನ್ನ ಬಳಸ್ಕೊಳ್ತಾ ಮಾಡ್ಕೊಂಡು ಬಂದಿದ್ವಿ. ಸ್ವಲ್ಪ ರೇಷ್ಮೆ ಹಾಕಿದೀವಿ ಅವುಗಳನ್ನೇ ಸಾಕೋಕೆ ಅಂತ, ಅದೊಂದು 20 ರೇಷ್ಮೆ ಇದೆ. ಬಟ್ ರೇಷ್ಮೆ ಹುಳುಗಳನ್ನ ನಾವು ಸಾಕ್ತಾ ಇಲ್ಲ, ಮೇಕೆಗಳಿಗೋಸ್ಕರ ಅದನ್ನು ಬೆಳ್ಕೊಂಡು ಅದರ ಮೂಲಕ ಇವುಗಳನ್ನ ಸಾಕ್ತಾ ಇದೀವಿ. ಈಗ ಜಮೀನಲ್ಲೇ ಮನೆಯನ್ನ ಮಾಡ್ಕೊಂಡಿದ್ದಾರೆ ನೀವು? ಹೌದು. ಜಮೀನಲ್ಲೇ ಮನೆ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲಗಳಾಗುತ್ತೆ? ಬಹಳಷ್ಟು ಅನುಕೂಲಗಳಿದೆ. ಮೊದಲನೇದಾಗಿ ಸಮಯ ಬಹಳಷ್ಟು ಸಿಗುತ್ತೆ. ನಾವು ಹಳ್ಳಿಯಲ್ಲಿರೋದು, ಜಮೀನಿಗೆ ಹೋಗೋದು, ಆ ಥರದ್ದು ಸಮಯಗಳನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಎರಡನೇದು ಕೃಷಿ ಸಲಕರಣೆಗಳು ಏನಿದ್ದಾವೆ ಅವುಗಳನ್ನ ಕೂಡ ನಾವು ನೀಟಾಗಿ ಮಾಡ್ಕೋಬೋದು. ಜೊತೆಗೆ ಜಮೀನೆಲ್ಲ ಇರೋದ್ರಿಂದ ಕಳ್ತಾನಗಳು ಕಡಿಮೆ ಆಗುತ್ತೆ. ಯಾವುದಿದೆ ಹಣ್ಣು ತರಕಾರಿ ಅಥವಾ ಏನೇ ಇರ್ಬೋದು ಸ್ವಲ್ಪ ಕಳ್ತಾನಗಳು ಕಡಿಮೆ ಆಗುತ್ತೆ. ಜೊತೆಗೆ ನಮಗೆ ಒಂದು ವಿಚಿತ್ರವಾದ ಫೀಲಿಂಗ್ ಸಿಗುತ್ತೆ. ಸಂಜೆ 6 ಆಯಿತು ಅಂದರೆ ನಮ್ಮ ಜಮೀನಲ್ಲಿ ನಮ್ಮ ಮನೆ ಲೈಟನ್ನು ಆಫ್ ಮಾಡಿದ್ರೆ ಯಾವುದು ಲೈಟ್ಗಳಿಲ್ಲ, ಯಾವುದೇ ಶಬ್ದಗಳಾಗಲ್ಲ, ಲಿಟ್ರಲಿ ಕಾಡಲೇ ಇದ್ದೀವಿ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗಿದೆ ನಮಗೆ. ಜೊತೆಗೆ ನಮ್ಗಳಿಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ನಾವು ಸಾಕಿರೋ ಪ್ರಾಣಿ ಪಕ್ಷಿಗಳಷ್ಟೇ ಅಲ್ಲ, ನೈಸರ್ಗಿಕವಾಗಿ ಏನೇನು ಪ್ರಾಣಿ ಪಕ್ಷಿಗಳಿದ್ದಾವೆ ಅವುಗಳನ್ನ ಕೂಡ ಅಬ್ಸರ್ವ್ ಮಾಡ್ಬೋದು. ನಾವು ಮೊದಲನೇ ಸಲ ಮನೆ ಕಟ್ಕೊಂಡು ಅಲ್ಲಿಗೆ ಬಂದಾಗ ನಾನು ನಮ್ಮ ಮನೆಯವರು ನಾವು ನಮಗೆ ಸ್ವಲ್ಪ ಕಾಡು ಪಕ್ಷಿಗಳು ಪ್ರಾಣಿಗಳ ಬಗ್ಗೆ ಒಲವಿದ್ದಿದ್ದರಿಂದ ನಮ್ಮ ತೋಟದಲ್ಲಿ ಏನೇನು ಪಕ್ಷಿಗಳು ಬರುತ್ತೆ ಎಲ್ಲ ಸೀಸನಲ್ಲಿ 12 ತಿಂಗಳಲ್ಲಿ ಏನೇನು ಪಕ್ಷಿಗಳು ಬರುತ್ತೆ ಅದರ ರೆಕಾರ್ಡ್ ಇಟ್ಕೊಂಡ್ವಿ. ನಾವೊಂದು ರೆಕಾರ್ಡ್ ಸಿಕ್ಕಿದ್ದು 12 ಥರದ ಪಕ್ಷಿಗಳು ನಮ್ಮ ರೆಕಾರ್ಡಲ್ಲಿ ಸಿಕ್ತು. ಹಾಗೆ ನಾವು 2-3 ಹಂಗೆ ಪ್ರತಿ ವರ್ಷ ಏನೇನು ಸೀಸನಲ್ಲಿ ಪಕ್ಷಿಗಳು ಬರುತ್ತೆ ಎಲ್ಲದನ್ನು ರೆಕಾರ್ಡ್ ಮಾಡ್ತಾ ಮಾಡ್ತಾ ನೀವು ಖುಷಿ ಪಡ್ತೀರಾ. 48 ಜಾತಿಯ ಪಕ್ಷಿಗಳು ಇವತ್ತು ನಮ್ಮದು ವರ್ಷ ಪೂರ್ತಿ ಸೀಸನ್ ವೈಸ್ ನಮ್ಮ ತೋಟಕ್ಕೆ ಬಂದು ಹೋಗ್ತಾ ಇದ್ದಾವೆ. ನನಗೆ ಭಾಳ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಅಂತ ಕರಿತೀವಿ, ಇಂಡಿಯನ್ ರೋಲರ್ ಅಂತ, ಅದಕ್ಕೆ ಒಂದು ನಿಕ್ ನೇಮ್ ಇದೆ ಬ್ಲೂ ಜೇ ಅಂತ. ಆ ಪಕ್ಷಿ ಕೂಡ ನಮ್ಮಲ್ಲಿದೆ. ನೀವು ತುಂಬ ನೋಡಲೇಬೇಕು ಅಂತ ಹುಡ್ಕೊಂಡು ಹೊರಟ್ರೂ ಸಿಗಲ್ಲ. ಒಂದು ಇಂಡಿಯನ್ ಪಿಟ್ ಅಂತ ಒಂದು ಬರ್ಡ್ ಇದೆ, ಅದು ಕೂಡ ನಮ್ಮ ಜಮೀನಲ್ಲಿ ಸಿಕ್ಕಿದೆ. ಹಾರ್ನ್ಬಿಲ್ಸ್, ಗ್ರೇ ಹಾರ್ನ್ಬಿಲ್ಸ್ ನಮ್ಮಲ್ಲಿ ಬಹಳಷ್ಟು ಜಾಸ್ತಿ ಆಗಿದ್ದಾವೆ. ಬೇರೆ ಬೇರೆ ಹಣ್ಣಿನ ಸೀಸನ್ಗಳಲ್ಲಿ, ಜೊತೆಗೆ ನಮ್ಮದು ಮೇಜರಾಗಿ ಮಾವಿನಹಣ್ಣಿನ ಸೀಸನ್ಗಳಲ್ಲಿ ಒಂದಷ್ಟು ಪಕ್ಷಿಗಳು, ಈ ವರ್ನಲ್ ಲ್ಯಾಂಗಿಂಗ್ ಪ್ಯಾರೆಟ್ ಅಂತ ಬಹಳಷ್ಟು ಪಕ್ಷಿಗಳು ನಮ್ಮಲ್ಲಿ ಬರ್ತಾ ಇದೆ. ಹಾಗಾಗಿ ಖುಷಿ ಇದೆ. ತೋಟದಲ್ಲೇ ಮನೆ ಮಾಡ್ಕೊಂಡ್ರೋದ್ರಿಂದ ಈ ಕಾಡು ಪಕ್ಷಿಗಳನ್ನ ಇವುಗಳನ್ನೆಲ್ಲ ನಾವು ಅದ್ರ ಸಂತೋಷನ ಅನುಭವಿಸ್ತಾ ಇದೀವಿ. ನಾಟಿ ಕೋಳಿಯನ್ನು ಕೂಡ ಸಾಕಷ್ಟು ಸಾಕೊಂಡಿದ್ದೀರಿ. ನಾಟಿ ಕೋಳಿ ಸಾಕ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಅದರಲ್ಲೂ ಕೂಡ ಒಂದಷ್ಟು ನಾಟಿ ಕೋಳಿ ಬಗ್ಗೆ ಒಂದ್ ಸ್ವಲ್ಪ ತಾತ್ಸಾರ ಮನೋಭಾವ ಇದೆ. ಹಿಂದೆ ಎಲ್ಲರೂ ಕೂಡ ಸಾಕ್ತಾ ಇದ್ರು, ಅದ ಅನೇಕ ಹತ್ರದಲ್ಲಿ ಗಲೀಜ್ ಮಾಡುತ್ತೆ, ಬೆಳೆ ಹಾಳು ಮಾಡುತ್ತೆ ಅನ್ನೋ ಕಾರಣಕ್ಕೆ ಇತ್ತೀಚಿನ ದಿವಸದಲ್ಲಿ ಯಾರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆಯನ್ನ ಮಾಡ್ತಾ ಇಲ್ಲ. ತಾವು ಯಾಕೆ ನಾಟಿ ಕೋಳಿ ಸಾಕ್ಬೇಕು ಅಂತ ಹೇಳಿ ಅನ್ನಿಸ್ತು? ನಾವು ನಾಟಿ ಕೋಳಿ ಸಾಕೋಕೆ ಮುಖ್ಯ ಉದ್ದೇಶ ಮನೆ ಬಳಕೆಗೆ ಒಂದಷ್ಟು ಮೊಟ್ಟೆಗಳು ಸಿಗುತ್ತೆ ಆರೋಗ್ಯಕರವಾಗಿರೋದ್ದು. ನಮ್ಮ ತೋಟದಲ್ಲಿ ನಾಯಿಗಳು ಸಾಕಿದೀವಿ, ಅವುಗಳಿಗೆ ಕೂಡ ನಾವು ಮೊಟ್ಟೆಗಳನ್ನ ಕೊಡ್ತಾ ಇದ್ದೀವಿ. ನನಗೆ ನಾಯಿಗಳ ಬಗ್ಗೆ ನಂಗೆ ಅಷ್ಟೊಂದು ವಿಶೇಷವಾದ ಒಲವಿಲ್ಲ ಪರ್ಸ್ನಲಿ ನನಗೆ. ನಮ್ಮ ಮನೆಯವ್ರಿಗೆ ಅತಿಯಾದ ಒಲವು, ಸೊ ಅವ್ರ ಇಂಟ್ರೆಸ್ಟಿಂದ ಅದನ್ನು ತೊಗೊಬಂದು ಸಾಕಿದ್ವಿ. ಅವ್ರಗಳಿಗೆ ಅಂಗಡಿಯಲ್ಲಿ ಸಿಗುವಂಥ ಮೊಟ್ಟೆಗಳನ್ನ ಹಾಕೋದೇ ಬೇಡ ಅಂತ ಡಿಸೈಡ್ ಮಾಡಿದ್ರು. ಅದು ಕೂಡ ನಾವು ಸಾವಯವ ರೀತಿಯಲ್ಲೇ ಏನಾದರೂ ನಮ್ಮದೇ ಮೊಟ್ಟೆಗಳನ್ನ ಮಾಡಬೇಕು ಅಂತ ಆವಾಗ ನಾವು ಒಂದಷ್ಟು ನಾವೇ ಯಾಕೆ ನಾಟಿ ಕೋಳಿಗಳನ್ನ ಸಾಕಬಾರ್ದು ಅಂತ ಯೋಚನೆ ಮಾಡಿದ್ವಿ. ನಾನು ಹೇಳ್ತಿದ್ದೆ ಆವಾಗಲೇ ನಮ್ದು ಒಂದು ಎಕರೆಷ್ಟು ಮಾವಿನ ತೋಟ ಇದೆ, ಅದ್ರ ಮಧ್ಯೆ ಒಂದಷ್ಟು ಹಣ್ಣಿನ ಮರ ಗಿಡಗಳನ್ನ ಹಾಕ್ತಾ ಇದ್ದೀವಿ ಅಂತ. ಒಂದು ಎಕರೆಗೆ ನಾವು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ನಾವು ಉಪಯೋಗಿಸಿರೋ ಮೀನಿನ ಬಲೆ ಬರುತ್ತೆ ನೈಲಾಂದು, ಅದ್ರದ್ದು ಒಂದು 10 ಅಡಿ ಎತ್ತರಕ್ಕೆ ನೆಟ್ಗಳನ್ನ ಹಾಕಿದ್ದೀವಿ, ಅದ್ರ ಮಧ್ಯೆ ನಾಟಿ ಕೋಳಿಗಳನ್ನ ಬಿಟ್ಟಿದ್ದೀವಿ. ಅದನ್ನು ಓಪನ್ ಫೀಲ್ಡಲ್ಲಿ ಬೆಳೆಯೋಕ್ಕೆ ನಮಗೂ ಪ್ರಾಬ್ಲಮ್ ಇದೆ, ಒಂದಷ್ಟು ಸಮಸ್ಯೆಗಳಿದ್ದಾವೆ. ಒಂದು, ನಮ್ಮ ಬೆಳೆಗಳನ್ನ ಹಾಳು ಮಾಡ್ತವೆ. ಎರಡನೇದು, ಈ ಮುಂಗ್ಸಿಗಳು, ಬೀದಿ ನಾಯಿಗಳು ಹೊರಗಡೆಯಿಂದ ಬಂದು ಹಿಡಿಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನೆಟ್ ಹಾಕಿರೋದ್ರಿಂದ ಅವು ಕೋಳಿಗಳು ಆಚೆ ಹೋಗಲ್ಲ, ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳು ಒಳಗಡೆಗೆ ಬರಲ್ಲ, ಆರಾಮಾಗಿ ಒಳಗಡೆ ಇದೆ. ಅದರಿಂದ ನಮಗೆ ಸ್ವಲ್ಪ ಮೊಟ್ಟೆಗಳು ಸಿಗ್ತಾ ಇದೆ, ಕೋಳಿಗಳ ಸಂಖ್ಯೆನೂ ಈಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ, ಅದರಿಂದ ಉಪಯೋಗ ಆಗ್ತಾ ಇದೆ ನಮಗೆ. ಅದರಿಂದ ಕೂಡ ಒಂದಷ್ಟು ಉಪಯೋಗ ಆಗ್ತಾ ಇದೆ, ಮನೆ ಬಳಕೆಗೂ ಕೂಡ ಬಳಕೆಯಿಂದ ಮಾಡಬಹುದು. ಹೌದು, ಈಗ ನಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಕ್ರಾಸ್ ಬ್ರೀಡ್ ಅದರ ಗುಣಮಟ್ಟ ಅಂತ ಏನ್ ಹೇಳ್ತೀವೋ ಅದೆಷ್ಟು ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಈ ನಿಟ್ಟಿನಲ್ಲಿ ನಾಟಿ ಕೋಳಿ ಸಾಕೊಂಡು ನಾವೇ ತಿನ್ಬಹುದು, ಅದರ ಮೊಟ್ಟೆಗಳನ್ನ ಬಳಕೆಯನ್ನ ಮಾಡಬಹುದು. ಹಿಂದೆಲ್ಲ ಕೂಡ ಮಕ್ಕಳಿಗೆ ಮತ್ತೆ ಬಾಣಂತಿಯರಿಗೆ ಇಂಥವ್ರಿಗೆಲ್ಲ ನಾಟಿ ಕೋಳಿಯ ಮೊಟ್ಟೆಯನ್ನ ಕೊಡ್ತಾ ಇದ್ದದನ್ನ ನಾವು ಗಮನಿಸಿದ್ದೇವೆ. ಒಳ್ಳೆ ಪೌಷ್ಟಿಕಾಂಶ ದೊರಕಲಿ ಅವ್ರಿಗೆ ಅಂತೇಳಿ, ಈ ನಿಟ್ಟಿನಲ್ಲಿ ಒಳ್ಳೆ ಪೌಷ್ಟಿಕಾಂಶವನ್ನ ಗಳಿಸುವ ನಿಟ್ಟಿನಲ್ಲಿ ನಾಟಿ ಕೋಳಿ ಆಗಬಹುದು, ನಾಟಿ ಕೋಳಿಯ ಮೊಟ್ಟೆ ಆಗ್ಬಹುದು, ಇದು ಹೆಚ್ಚು ಉಪಯುಕ್ತವಾಗುತ್ತೆ ಅನ್ನುವಂಥದ್ದು. ಇದ್ರ ಜೊತೆಗೆ ಒಂದು ಮೀನಿನ ಹೊಂಡವನ್ನ ಮಾಡ್ಕೊಂಡು ಮೀನನ್ನು ಕೂಡ ಸಾಕ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಒಂಥರ ಪಾರಂಪರಿಕ ಕೃಷಿ ಮತ್ತೆ ಸಮಗ್ರ ಕೃಷಿ ಅನ್ನುವಂಥದ್ದನ್ನ. ಮೀನು ಸಾಕ್ಬೇಕು ಅಂತ ಹೇಳಿ ಯಾಕೆ ನಿಮ್ ತಲೆಗೆ ಬಂತು? ನಮ್ಮಲ್ಲಿ ಒಂದು ತುಂಬಾ ಜೋರು ಮಳೆ ಬಂದಾಗ ಆ ಮಳೆ ನೀರಿನ ಹರಿವು ಇದೆ, ಒಂದು ಸಣ್ಣ ಹರಿವು, ಅದು ಭೂಮಿಯನ್ನು ಕೊಚ್ಕೊಂಡು ನಮ್ಮ ಎಲ್ಲೆಲ್ಲೋ ಅಲ್ಲಿ ನೀರು ವೇಸ್ಟ್ ಆಗ್ತಾ ಇತ್ತು. ಅದಾಗಬಾರ್ದು, ಸ್ವಲ್ಪ ಕೃಷಿ ಹೊಂಡ ಮಾಡಬೇಕು, ಅದನ್ನು ತಡೆದು ನಿಲ್ಲಿಸಬೇಕು ಅಂತ ಅಂದ್ಕೊಂಡು ಅದರ ಉದ್ದೇಶಕ್ಕೋಸ್ಕರ ಒಂದು 25 ಅಡಿ ಮತ್ತು 25 ಅಡಿ ಅದು ಒಂದು ಕೃಷಿ ಹೊಂಡನ ಮಾಡಿಸ್ಕೊಂಡ್ವಿ. ಅದು ಮಾಡಿಸ್ಕೊಂಡ ಮೇಲೆ ನಮ್ಗೆ ಯಾವಾಗಾದ್ರೂ ನೀರಿನ ಹರಿವು ತುಂಬ ಚೆನ್ನಾಗಿ ಬಂದು ಸ್ಟೋರ್ ಆಯಿತು, ಆವಾಗ ಅನ್ನಿಸ್ತು ನಾವು ಅದಕ್ಕೇನು ಪ್ಲಾಸ್ಟಿಕ್ ಕವರ್ ಹಾಕಿಲ್ಲ. ಯಾಕೆಂದರೆ ಆ ಕೃಷಿ ಹೊಂಡದಲ್ಲಿರೋ ನೀರನ್ನು ನಾವು ಮರುಬಳಕೆ ಮಾಡಲ್ಲ, ಭೂಮಿಯೆಲ್ಲ ಹಿಂಗ್ಸೋ ಕೆಲಸ ಮಾಡ್ತೀವಿ, ಹಾಗಾಗಿ ನಾವೇನು ಪ್ಲಾಸ್ಟಿಕ್ ಕವರ್ ಅದಕ್ಕೆ ಹಾಕಿಲ್ಲ. ಹಾಗಾಗಿ ಅದರಲ್ಲಿ ಸ್ವಲ್ಪ ಮೀನುಗಳು ಬಿಡ್ಬೋದು ಅಂತ ಅನ್ನಿಸ್ತು ನಮಗೆ. 2-3 ಜಾತಿಯ ಮೀನಿನ ಮರಿಗಳನ್ನ 500-1,000 ತಂದು ಬಿಡ್ತಾ ಇದ್ದೀವಿ, ಭಾಳ ಚೆನ್ನಾಗಿ ಅದರ ಇದು ಬರ್ತಾ ಇದೆ. ಈ ಥರದ ಎಲ್ಲ ಪ್ರಾಣಿ ಪಕ್ಷಿಗಳಿರೋದ್ರಿಂದ ನಮ್ಮ ಮನೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳಿರ್ಬೋದು ಅಥವಾ ತರಕಾರಿಗಳ ವೇಸ್ಟ್ ಇರ್ಬೋದು ಅಥವಾ ಹಣ್ಣಿನ ಮಾವಿನ ಹಣ್ಣು ಕೊಳತು ಬೀಳುವಂಥದ್ದಾಗಿರ್ಬೋದು, ಯಾವುದೇ ನಮ್ಮ ಕೃಷಿ ಭೂಮಿಯ ಯಾವುದೇ ಆಹಾರ ಪದಾರ್ಥಗಳು ಅಥವಾ ತರಕಾರಿ ಸೊಪ್ಪುಗಳು ವೇಸ್ಟ್ ಆಗ್ತಾ ಇಲ್ಲ. ಒಂದು ಹಂತದಲ್ಲಿ ಮೇಕೆಗಳಿಗೆ ಉಪಯೋಗ ಆಗುತ್ತೆ, ಎರಡನೇ ಹಂತದಲ್ಲಿ ಕೋಳಿಗಳಿಗೆ ಉಪಯೋಗ ಆಗುತ್ತೆ, ಮೂರನೇ ಹಂತದಲ್ಲಿ ನಮಗೆ ಮೀನುಗಳಿಗೆ ಅದನ್ನು ಬಳಕೆ ಮಾಡ್ತೀವಿ. ಸೊ ಒಂಥರ ನಮಗೆ ಅದರ ಖುಷಿ ಇದೆ. ನಮ್ದು ಒಂದು ಬೋರ್ವೆಲ್ ಇದೆ, ಒಂದು ಅದರ ನೀರನ್ನು ಕೃಷಿ ಹೊಂಡ ಕಳವಡಿಸಿದ್ವಿ. ಕೃಷಿ ಹೊಂಡದಿಂದ ಆಚೆಗೆ ಒಂದು ಔಟ್ಲೆಟ್ ಇದೆ, ಅದನ್ನು ಬರೋದಕ್ಕೆ ಮನೆ ಬಳಕೆಗೋಸ್ಕರನೇ ಸ್ವಲ್ಪ ಗದ್ದೆನ ನಾವು ಮಾಡಬೇಕು ಅಂತ ವಿಶೇಷವಾಗಿ ಅಂದ್ಕೊಂಡು ಗದ್ದೆನ ನಾಟಿ ಮಾಡಿದ್ದೀವಿ. ಇವಾಗ ರಾಜಮುಡಿ ಭತ್ತನ ನಾವೇ ಬೆಳ್ಕೋಬೇಕು, ಅಂಗಡಿಯಿಂದ ತರೋದನ್ನ ನಿಲ್ಲಿಸಬೇಕು ಅಂತ. ಹಾಗಾಗಿ ಅದಕ್ಕೆ ಆ ನೀರು ಹೋಗುತ್ತೆ. ಬೋರ್ವೆಲ್ ನೀರನ್ನ ಪ್ರತಿದಿನ ಬಿಡೋದ್ರಿಂದ ಸ್ವಲ್ಪ ಈ ಆಕ್ಸಿಜನ್ ಬೇಕಲ್ಲ ಮೀನುಗಳಿಗೆ, ಹಾಗಾಗಿ ಆಕ್ಸಿಜನ್ ಸಿಗ್ತಾ ಇರುತ್ತೆ. ಅದರಿಂದ ಹೆಚ್ಚಾಗಿದ್ದ ನೀರು ಗದ್ದೆಗೆ ಹೋಗುತ್ತೆ. ಬೇರೆ ಟೈಮಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಕೃಷಿ ಹೊಂಡಕ್ಕೆ ನಾವು ಕೊಡೋದ್ರ ನೀರನ್ನ ಸ್ವಲ್ಪ ಕಡಿಮೆ ಮಾಡಿ ಡ್ರಿಪ್ಪು ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ ಏನೇನು ಬೇಕೋ ಅವಾಗಿವಾಗ ಅವಶ್ಯಕತೆ ಇದ್ದಷ್ಟು ಕೊಡ್ತಾ ಇರ್ತೀವಿ. ಯಾವ ತಳಿ ಮೀನನ್ನ ಸಾಕೊಂಡಿದ್ದಾರೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಸಾಕಿದಿರಿ? ನನಗೂ ಮೀನಿನ ಬಗ್ಗೆ ಸ್ವಲ್ಪ ಜ್ಞಾನನ ವಿಚಾರಿಸಿ ತಿಳ್ಕೊಂಡಾಗ ಒಂದು 8 ಅಡಿ ನೀರಿದ್ರೆ ಟಾಪ್ ಫೀಡರ್, ಬಾಟಮ್ ಫೀಡರ್ ಮತ್ತು ಮಿಡಲ್ ಫೀಡರ್ ಅಂತ ಹೇಳ್ತಾರೆ. ಟಾಪ್ ಫೀಡರ್ ಅಂದರೆ ಈ ಕಾಟ್ಲಾ ಅಂತ ನಾವು ಕೇಳಿದ್ದೀವಿ, ಮಾರ್ಕೆಟಲ್ಲಿ ತುಂಬ ಅದರ ಡಿಮ್ಯಾಂಡ್ ಇರುವಂಥದ್ದು. ಅಂಥದನ್ನು ಒಂದು 300, ಮಿಡಲ್ ಫೀಡರ್ ಅಂತ ಹೇಳ್ತೀವಿ ಕಾಟ್ಲಾ ಅದೊಂದು 200, ಈಗ 500 ತಂದು ಬಿಟ್ಟಿದ್ದೀವಿ. ಬಾಟಮ್ ಫೀಡರ್ ಅಂತ ಒಂದು ಕಾಮನ್ ಕಾರ್ಪ್ ಅಂತ ಬರುತ್ತೆ, ಇಲಾಖೆಯಿಂದ ತಿಳ್ಕೊಂಡಿದ್ದೀನಿ. ಅದನ್ನು ಈಗ ತಂದು ಬಿಡಬೇಕು, ಅದರ ಮರಿ ಸಿಕ್ಕಿರಲಿಲ್ಲ, ಅದನ್ನು ತೊಗೊಬಂದು ಬಿಡ್ತೀವಿ. ಸೊ ಮೂರು ಹಂತದಲ್ಲಿ ನಾವು ಆಹಾರನ ತೊಗೊಂಡು ನಮಗೆ ಸ್ವಲ್ಪ ಪ್ರಮಾಣದ ಮೀನು ಸಿಗ್ಬೋದು, ಅದರಿಂದನೂ ನಮಗೆ ಸ್ವಲ್ಪ ಹಣ ಕೂಡ ಗಳಿಸ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಹೆಚ್ಚು ಫಿಶ್ ಅಂತ ಉಪಯೋಗಿಸ್ತೀವಿ, ಆದರೆ ಆ ಮಟ್ಟದಲ್ಲಿಲ್ಲ. ಬರೋ ಫಿಶ್ಶನ್ನು ಬಂದರೆ ಒಂದೇ ಸಲ 500,000 ಬಂದರೆ ಒಂದಷ್ಟು ಮಟ್ಟದ ಆದಾಯನೂ ಕೂಡ ನಮಗೆ ಸಿಗುತ್ತೆ ಅಂತ ಇದನ್ನ ಸಾಕೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಸುಗಳನ್ನು ಸಾಕೊಂಡಿದ್ದೀರಾ? ಹಸುಗಳು ನಮ್ಮದು ಇಲ್ಲ, ಅಂದರೆ ಸ್ವಂತ ನಾನು ನಮ್ಮ ಮನೆಯವರು ಏನಿವಾಗ ತೋಟದಲ್ಲಿ ಇದ್ದೀವಿ, ನಾವುಗಳಿನ್ನೂ ಸಾಕೊಂಡಿಲ್ಲ. ಯಾಕೆಂದರೆ ನಾವಿಬ್ಬರೂ ಹೊರಗಡೆ ಸ್ವಲ್ಪ ನಮ್ಮದೇ ಆದಂಥ ಕೆಲಸಗಳು ಮಾಡ್ತೀವಿ, ಬೇರೆ ಬೇರೆ ಕೆಲಸಗಳು ಮಾಡ್ತೀವಿ. ನಾವು ಬೆಳಗ್ಗೆ ಹೋದರೆ ಕೆಲವು ಟೈಮ್, ನಮ್ಮನೆಯವರು ಹೇಳಿದೆ, ನಾನು ಆವಾಗಲೇ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ, ಅವ್ರು ಬೆಳಗ್ಗೆ ಹೋದರೆ ಕೆಲವು ಟೈಮ್ ಸಂಜೆ ಆಗುತ್ತೆ ಬರೋದು, ನಾನು ಹೊರಗಡೆ ಏನಾದರೂ ಹೋದರೆ ಬರೋದು ಸಂಜೆ ಆಗುತ್ತೆ. ಆ ಟೈಮಲ್ಲಿ ನಮ್ಗೆ ಮಧ್ಯಾಹ್ನ ಹಸುಗಳಿದ್ರೆ ನೀರು ಕುಡಿಸೋದು, ಅವುಗಳನ್ನ ಕಟ್ ಹಾಕೋದು ಸಮಸ್ಯೆ ಆಗುತ್ತೆ. ಮೇಕೆಗಳಾದರೆ ಸೊಪ್ಪು ಕಟ್ಬಿಟ್ಟು ನೀರಿಟ್ಟೋದ್ರೆ ಮೇಕೆಗಳನ್ನ ನೋಡ್ಕೋಬೋದು. ಹಾಗಾಗಿ ನಾನು ಹಸುಗಳು ಸಾಕೊಂಡಿಲ್ಲ, ಪಕ್ಕದಲ್ಲಿ ನಮ್ಮ ತಂದೆ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ, ಅವರು ಹಸುಗಳು